ಮುಂಗಡ ಪತ್ರದೊಳಗೆ ಏನದ ನಮ್ಮ ರೈತರ ಸಲುವಾಗಿ, ಕೃಷಿ ಜಗತ್ತಿನ ಸಲುವಾಗಿ, ಕೃಷಿ ಮತ್ತ ಕೃಷಿಗೆ ಸಂಬಂಧಪಟ್ಟಂತಹ ಇಲಾಖೆಗಳ ಸಲುವಾಗಿ ಏನೇನು ಯೋಜನೆಗಳಾದವ, ಏನೇನು ಘೋಷಣೆಗಳಾದವ ಅನ್ನೋದನ್ನ ತಾವು ಬಹುಶಃ ತಿಳ್ಕೊಂಡಿರಬಹುದು. ಆದರೂ ಕೂಡ ಬಹಳ ಮುಖ್ಯ, ಇವತ್ತಿನ ದಿನಗಳಲ್ಲಿ ನಾವು ನಮ್ಮ ಕೃಷಿ ವಲಯಕ್ಕೆ ಏನೇನು ಘೋಷಣೆಗಳನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುದು, ಮತ್ತ ಆ ಯೋಜನೆಗಳೇನದಾವ ಅವು ನಮ್ಮ ರೈತರ ಸಲುವಾಗಿನೇ ಮಾಡಿರುವಂತಹವು, ಅಂಥ ಯೋಜನೆಗಳನ್ನ ನಾವು ಸದುಪಯೋಗ ಮಾಡಿಕೊಳ್ಳುವುದರ ಕಡೆ ಗಮನ ಹರಿಸಬೇಕು. ಅದಕ್ಕೆ ಈ ಸಲದ ಮುಂಗಡ ಪತ್ರದೊಳಗ ಏನೇನದ ನಮ್ಮ ಕೃಷಿ ವಲಯಕ್ಕೆ ಅನ್ನೋದ್ರ ಬಗ್ಗೆ ನಾವು ಒಂದು ಪಕ್ಷಿ ನೋಟವನ್ನ ಹರಿಸೋಣ. ಕೃಷಿ ವಲಯದೊಳಗ ಈ ಸಲ 6 ಹೊಸ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ. ರಿಯಾಯಿತಿ ದರದ ಸಾಲದ ಮಿತಿಯನ್ನ, ಅಂದ್ರ ಕಿಸಾನ್ ಕ್ರೆಡಿಟ್ ಏನದಲ್ಲ ಅದರ ಮಿತಿಯನ್ನ 5 ಲಕ್ಷ ರೂಪಾಯಿಗೆ ಏರಿಸಲಾಗಿದೆ. ಗ್ರಾಮೀಣ ಆರ್ಥಿಕತೆಗೆ ಚೇತರಿಕೆ ನೀಡುವಂತಹ ಹಲವು ಕ್ರಮಗಳನ್ನ ಬಜೆಟ್ನೊಳಗ ಪ್ರಕಟ ಮಾಡಲಾಗಿದೆ. ಒಟ್ಟಾರೆ ರೈತರ ಆರ್ಥಿಕಾಭಿವೃದ್ಧಿ ಮತ್ತು ಗ್ರಾಮೀಣ ಆರ್ಥಿಕಾಭಿವೃದ್ಧಿಯನ್ನ ಸಾಧಿಸುವಂತಹ ಗುರಿಯನ್ನ ಈ ಬಜೆಟ್ ಹೊಂದಿದ ಅಂತ ಹೇಳಿ ಹೇಳಬಹುದು. ರಿಯಾಯಿತಿ ಬಡ್ಡಿ ಸಾಲ ಮೊದಲ 3 ಲಕ್ಷ ರೂಪಾಯಿ ಇತ್ತು, ಅದನ್ನ 5 ಲಕ್ಷಕ್ಕೆ ಹೆಚ್ಚಳ ಮಾಡಿರುವುದು ಬಹಳ ಒಳ್ಳೆ ಯೋಜನೆ ಅಂತ ಹೇಳಿ ಹೇಳಬಹುದು. ಸುಮಾರು 8 ಕೋಟಿ ರೈತರಿಗೆ ಈ ಯೋಜನೆಯ ಮೂಲಕ ಲಾಭ ಸಿಗುತ್ತದ ಅನ್ನುವಂತಹ ಒಂದು ಅಂದಾಜು ಅದ. ರೈತಾಪಿ ಸಮುದಾಯಕ್ಕೆ ಕೃಷಿ ಹಂಗಾಮಿನೊಳಗೆ ಅಗತ್ಯವಾಗಿರುವಂತಹ ಸಾಲದ ಸೌಲಭ್ಯವನ್ನ ಮತ್ತಷ್ಟು ಹೆಚ್ಚುವುದಕ್ಕೆ ಕೇಂದ್ರ ಸರ್ಕಾರ ಈ ಮೂಲಕ ನಿರ್ಧಾರ ಮಾಡಿದೆ ಅಂತ ಹೇಳಿ ಹೇಳಬಹುದು. ಕೃಷಿ ಕಿಸಾನ್ ಕಾರ್ಡ್ ಹೊಂದಿರುವಂತಹ ರೈತರು ಇದುವರೆಗೂ ವಾರ್ಷಿಕ 7% ಬಡ್ಡಿ ದರದೊಳಗೆ 3 ಲಕ್ಷ ರೂಪಾಯಿ ತನಕನೂ ಅಲ್ಪಾವಧಿ ಸಾಲ ಸೌಲಭ್ಯ ಪಡೆಯಬಹುದಾಗಿತ್ತು. ಈ ಪೈಕಿ 4% ಬಡ್ಡಿ ರಿಯಾಯಿತಿ ಸಿಗ್ತಾ ಇತ್ತು. ಅಂದ್ರೆ ರೈತರು ಕೇವಲ 3% ಬಡ್ಡಿ ಪಾವತಿ ಮಾಡಿದ್ರೆ ಸಾಕಾಗಿತ್ತು. ಈ ದುಡ್ಡೇನದ ಕೃಷಿ ಹಂಗಾಮಿನೊಳಗೆ ರೈತರಿಗೆ ಅಗತ್ಯವಾಗಿದ್ದಂತಹ ಹಣಕಾಸಿನ ಬೇಡಿಕೆಯನ್ನ ಪೂರೈಕೆ ಮಾಡ್ತಾ ಇತ್ತು. ಇದೀಗ ಆ ಯೋಜನೆಯಡಿ ಒಳಗೆ ಲಭ್ಯ ಇರುವಂತಹ ಸಾಲದ ಮಿತಿಯನ್ನ 3 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇದು ರೈತರಿಗೆ ಅಗತ್ಯವಾಗಿರುವಂತಹ ಹೆಚ್ಚಿನ ಹಣಕಾಸಿನ ಅವಶ್ಯಕತೆಯನ್ನು ಪೂರೈಸುವುದಕ್ಕೆ ಅಗದಿ ಸಹಾಯ ಮಾಡಬಹುದಾಗಿದೆ. ಜೊತೆಗೆ ರೈತರು ಹೆಚ್ಚಿನ ಹಣಕ್ಕಾಗಿ ದುಬಾರಿ ಬಡ್ಡಿಯ ಸಾಲಕ್ಕೆ ಮೊರೆ ಹೋಗುವುದು ನಿಲ್ಲಬಹುದು ಅನ್ನುವಂತಹ ವಿಚಾರ ಅದ. ಇನ್ನು 100 ಕೃಷಿ ಜಿಲ್ಲೆಗಳ ಅಭಿವೃದ್ಧಿಯನ್ನ ಘೋಷಣೆ ಮಾಡಲಾಗಿದೆ. ಧನಧಾನ್ಯ ಕೃಷಿ ಯೋಜನೆ ಅಡಿ ಈ ಕೃಷಿ ಜಿಲ್ಲೆಗಳನ್ನ ಅಭಿವೃದ್ಧಿ ಮಾಡಲಾಗ್ತಾ ಇದೆ. ಕೃಷಿಯೊಳಗೆ ಹಿಂದುಳಿದಂತಹ ಜಿಲ್ಲೆಗಳಿಗೆ ಹೊಸ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರಗಳ ಸಹಯೋಗದೊಳಗೆ ಕೈಗೊಳ್ಳುವಂತಹ ಈ ಯೋಜನೆಗೆ ಪ್ರಧಾನಿ ಧನಧಾನ್ಯ ಕೃಷಿ ಯೋಜನೆ ಅಂತೇಳಿ ಕರೆಯಲಾಗ್ತದೆ. ಉತ್ಪಾದಕತೆ ಕಡಿಮೆ ಇರುವಂತಹ, ಬೆಳೆ ಸಾಂದ್ರತೆ ಕಡಿಮೆ ಇರುವಂತಹ ಮತ್ತು ಕೃಷಿ ಸಾಲ ವಿತರಣೆ ಕಡಿಮೆ ಇರುವಂತಹ ದೇಶದ 100 ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸಲಾಗ್ತದೆ. ಹಾಲಿ ಇರುವಂತಹ ಕೆಲವು ಕೃಷಿ ಯೋಜನೆಗಳನ್ನ ಒಗ್ಗೂಡಿಸಿ ಅದಕ್ಕೆ ಇನ್ನೊಂದಿಷ್ಟು ವಿಶೇಷ ಅಂಶಗಳನ್ನ ಸೇರಿಸಿ ಹೊಸ ಯೋಜನೆ ಜಾರಿಗೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಿ ಹೇಳಬಹುದು. ಈ ಯೋಜನೆ ಒಟ್ಟು 1.70 ಕೋಟಿ ರೈತರಿಗೆ ಲಾಭ ತರಬಹುದಾಗ್ಯದ ಅಂತೇಳಿ ಒಂದು ಅಂದಾಜಿದೆ. ಈ ಯೋಜನೆ ಉದ್ದೇಶ ಏನಪ್ಪಾ ಅಂತಂದ್ರೆ ಕೃಷಿ ಉತ್ಪಾದನೆ ಹೆಚ್ಚು ಮಾಡುವಂತದ್ದು, ನೀರಾವರಿ ಸೌಕರ್ಯ ಹೆಚ್ಚಿಸುವುದು, ವೈವಿಧ್ಯಮಯವಾದಂತಹ ಕೃಷಿ ಬೆಳೆಯುವುದು, ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದು, ಪಂಚಾಯತ್ ಮತ್ತು ವಲಯ ಮಟ್ಟದೊಳಗೆ ಕೊಯ್ಲೋತ್ತರ ಸಂಗ್ರಹ ವ್ಯವಸ್ಥೆ ಕೂಡ ಮಾಡುವಂತದ್ದು, ಅದರ ಜೊತೆಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲದ ಲಭ್ಯತೆಯನ್ನ ಹೆಚ್ಚಿಸುವುದು, ಇವೆಲ್ಲ ಧನಧಾನ್ಯ ಕೃಷಿ ಯೋಜನೆಯಡಿ ಒಳಗೆ ಬರ್ತಾ ಇದ್ದಾವೆ. ದೇಶದ 100 ಕೃಷಿ ಜಿಲ್ಲೆಗಳು, ಇಲ್ಲಿ ತನಕ ಏನು ಹಿಂದುಳಿದಂತಹ ಜಿಲ್ಲೆಗಳು ಅಂತ ಹೇಳಿ ನಾವು ಕರೀತಾ ಇದ್ದೀವಿ, ಅಂತಹ ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಾಗ್ತದೆ. ಇನ್ನು ದ್ವಿದಳ ಧಾನ್ಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೇಂದ್ರ ಸರ್ಕಾರ ಕೊಟ್ಟದ ಅಂತ ಹೇಳಿ ಹೇಳಬಹುದು. ತೊಗರಿ, ಉದ್ದು ಮತ್ತು ಕಡಲೆಬೇಳೆ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಎಷ್ಟು ಬೆಳೀತಾ ಇದ್ದಾರೆ ನಮ್ಮ ರೈತರು, ಅಷ್ಟು ದ್ವಿದಳ ಧಾನ್ಯಗಳನ್ನ ಖರೀದಿ ಮಾಡುವಂತಹ ಒಂದು ಭರವಸೆ ಇದರೊಳಗದ ಅಂತ ಹೇಳಿ ಹೇಳಬಹುದು. ಇದಕ್ಕೆ ರೈತರು ನ್ಯಾಫೆಡ್ ಮೂಲಕ ಮೊದಲೇ ಒಪ್ಪಂದ ಮಾಡಿಕೊಳ್ಳುವುದು ಒಳ್ಳೆಯದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೇಶೀಯ ದ್ವಿದಳ ಧಾನ್ಯದ ಅವಶ್ಯಕತೆಯನ್ನ ಪೂರ್ಣ ಪ್ರಮಾಣದೊಳಗ ಸ್ಥಳೀಯವಾಗಿಯೇ ಪೂರೈಸುವಂತಹ ನಿಟ್ಟಿನೊಳಗ ವಿಶೇಷ ಯೋಜನೆಯನ್ನ ಕೇಂದ್ರ ಸರ್ಕಾರ ರೂಪಿಸುವುದಕ್ಕೆ ನಿರ್ಧಾರ ಮಾಡ್ಯದ ಅಂತ ಹೇಳಿ ಹೇಳಬಹುದು. ಜೊತೆಗೆ ಖಾದ್ಯ ತೈಲ ಎಣ್ಣೆ ಬೀಜಗಳ ಉತ್ಪಾದನೆಯೊಳಗ ಆತ್ಮನಿರ್ಭರತೆಯ ಬೃಹತ್ ಗುರಿಯನ್ನ ಸರ್ಕಾರ ರೂಪಿಸಿದೆ. ಮುಂದಿನ 6 ವರ್ಷಗಳಲ್ಲಿ ದ್ವಿದಳ ಧಾನ್ಯದ ವಲಯದೊಳಗ ಪೂರ್ಣ ಆತ್ಮನಿರ್ಭರತೆಯನ್ನ ಸಾಧಿಸುವುದಕ್ಕೆ ದ್ವಿದಳ ಧಾನ್ಯ ಆತ್ಮನಿರ್ಭರತಾ ಯೋಜನೆಯನ್ನ ಜಾರಿಗೆ ತರುವುದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದರೊಳಗೆ ತೊಗರಿ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಈ ಬೆಳೆಗಳಿಗೆ ವಿಶೇಷ ಆದ್ಯತೆಯನ್ನ ನೀಡಲಾಗ್ತದೆ. ರೈತರು ಎಷ್ಟೇ ಪ್ರಮಾಣದೊಳಗ ಬೆಳೆಗಳನ್ನು ಬೆಳೆದರೂ ಸಹಿತ ಅದನ್ನ ಕೇಂದ್ರೀಯ ಆಹಾರ ಖರೀದಿ ಸಂಸ್ಥೆಗಳಾದಂತಹ ನ್ಯಾಫೆಡ್ ಎನ್ಸಿಸಿಎಫ್ ಮೂಲಕ ಖರೀದಿಯ ಭರವಸೆಯನ್ನ ಸರ್ಕಾರ ನೀಡ್ತಾ ಇದೆ. ಆದರೆ ಇದಕ್ಕಾಗಿ ಈ ಸಂಸ್ಥೆಗಳ ಜೊತೆಗೆ ರೈತರು ಮೊದಲೇ ನೋಂದಣಿ ಮಾಡಿಕೊಂಡು ಖರೀದಿಯ ಒಪ್ಪಂದ ಮಾಡಿಕೊಳ್ಬೇಕು ಅನ್ನುವಂಥದ್ದು ಒಂದು ನಿಬಂಧನೆ. ಇನ್ನು ಗ್ರಾಮೀಣ ಜನರಿಗೆ ಗ್ರಾಮಗಳಲ್ಲೇ ಉದ್ಯೋಗ ಒದಗಿಸುವುದಕ್ಕೆ ಹೊಸ ಸ್ಕೀಮ್ ಅನ್ನ ಘೋಷಣೆ ಮಾಡಲಾಗಿದೆ. ಗ್ರಾಮಗಳ ಸಂಪತ್ತು ಅಭಿವೃದ್ಧಿ ನಿಟ್ಟಿನೊಳಗ ರಾಜ್ಯ ಸರ್ಕಾರದ ಸಹಯೋಗದೊಳಗ ಈ ಯೋಜನೆ ಜಾರಿಗೆ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಬಹುದು. ಈ ಯೋಜನೆಯಡಿ ಗ್ರಾಮೀಣ ಭಾಗದ ಜನರ ಕೌಶಲ್ಯ ವೃದ್ಧಿ, ಬಂಡವಾಳ ಹೂಡಿಕೆ, ತಂತ್ರಜ್ಞಾನ ಬಳಕೆ, ಉದ್ಯೋಗದ ಲಭ್ಯತೆ ಹೆಚ್ಚಿಸುವ ಮತ್ತು ಗ್ರಾಮೀಣ ಆರ್ಥಿಕತೆಗೆ ಚೈತನ್ಯ ನೀಡುವಂತಹ ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಈ ವಿಶೇಷ ಯೋಜನೆ ಅಡಿಯೊಳಗ ಗ್ರಾಮಗಳ ಮಟ್ಟದೊಳಗ ವಿಪುಲ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸುವುದು ಮತ್ತು ಗುಳೆ ಹೋಗುವಂತಹ ಒಂದೇನು ಪದ್ಧತಿಯನ್ನ ಅದನ್ನ ನಿಲ್ಲಿಸುವಂತಹ ಒಂದು ವಿಚಾರ ಇಲ್ಲದ ವಲಸೆ ಅನ್ನೋದು ಒಂದು ಆಯ್ಕೆ ಹೊರತು ಅನಿವಾರ್ಯವಲ್ಲ ಅನ್ನೋದನ್ನ ಖಚಿತಪಡಿಸುವುದಾಗಿ ಸರ್ಕಾರ ಹೇಳ್ತಾ ಇದೆ. ಗ್ರಾಮೀಣ ಭಾಗದ ಮಹಿಳೆಯರು, ಯುವ ರೈತರು, ಗ್ರಾಮೀಣ ಯುವಕರು, ಬಡ ಮತ್ತು ಸಣ್ಣ ರೈತರು ಮತ್ತು ಭೂರಹಿತ ಕುಟುಂಬಗಳಿಗೆ ನೆರವು ನೀಡುವಂತಹ ನಿಟ್ಟಿನೊಳಗೆ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ ಅಂತೇಳಿ ಹೇಳಬಹುದು. ಉದ್ಯೋಗ ಸೃಷ್ಟಿಯ ಕ್ರಮಗಳ ಭಾಗವಾಗಿ ಜಾಗತಿಕವಾಗಿ ಮತ್ತು ಸ್ಥಳೀಯವಾಗಿ ಲಭ್ಯ ಇರುವಂತಹ ಆಚರಣೆಗಳು ಗ್ರಾಮಗಳಿಗೆ ತಲುಪುವಂಗ ಮಾಡಲಾಗ್ತದೆ. ಇದಕ್ಕೆ ಅಗತ್ಯ ತಂತ್ರಜ್ಞಾನ ಮತ್ತು ಬಂಡವಾಳದ ಲಭ್ಯತೆಯನ್ನು ಬಹುಸ್ತರದ ಬ್ಯಾಂಕ್ಗಳಿಂದ ಲಭ್ಯ ಆಗುವಂಗ ಮಾಡಲಾಗ್ತದೆ. ಈ ನಿಟ್ಟಿನೊಳಗೆ ಮೊದಲ ಹಂತದೊಳಗೆ 100 ಕೃಷಿ ಜಿಲ್ಲೆ ಅಭಿವೃದ್ಧಿಪಡಿಸಲಾಗುವುದು ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಜನರ ಖರೀದಿಯ ಶಕ್ತಿ ಹೆಚ್ಚಳದಿಂದಾಗಿ, ಆರೋಗ್ಯದ ಕುರಿತಾದಂತಹ ಕಾಳಜಿಯ ವೃದ್ಧಿಯಿಂದಾಗಿ ತರಕಾರಿ ಮತ್ತು ಹಣ್ಣುಗಳ ಬಳಕೆ ಹೆಚ್ಚಾಗಿದೆ ಅಂತ ಹೇಳಬಹುದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಇವುಗಳ ಲಭ್ಯತೆ ಖಚಿತಪಡಿಸುವಂತಹ ನಿಟ್ಟಿನೊಳಗೆ ಉತ್ಪಾದನೆಯನ್ನು ಹೆಚ್ಚಳಗೊಳಿಸುವುದು, ಸುಗಮವಾದಂತಹ ಪೂರೈಕೆ, ಸಂಸ್ಕರಣೆ, ಬೆಂಬಲ ಬೆಲೆ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿದಂಗೆ ಸಮಗ್ರ ಯೋಜನೆ ಜಾರಿ ಮಾಡುವುದಕ್ಕೆ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಈ ಯೋಜನೆ ಜಾರಿಯೊಳಗೆ ರಾಜ್ಯ ಸರ್ಕಾರಗಳು, ಕೃಷಿ ಉತ್ಪಾದಕ ಸಂಘಟನೆಗಳು, ಸಹಕಾರ ಸಂಘಗಳ ನೆರವು ಪಡೆಯಲಾಗ್ತದೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಹತ್ತಿ ಉತ್ಪಾದನೆ ಹೆಚ್ಚಳ ಮಾಡುವುದಕ್ಕೆ 5 ವರ್ಷ ಅಂದರೆ ಪಂಚವಾರ್ಷಿಕ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ದೇಶದ ಲಕ್ಷಾಂತರ ಹತ್ತಿ ಬೆಳೆಗಾರರ ಆದಾಯ ಹೆಚ್ಚಳದ ನಿಟ್ಟಿನೊಳಗೆ 5 ವರ್ಷಗಳ ಯೋಜನೆ ಜಾರಿಗೆ ಸರ್ಕಾರ ನಿರ್ಧಾರ ಮಾಡಿದೆ. ಇದು ಸ್ವಾಗತಾರ್ಹವಾದಂಥದ್ದು. ಇದರ ಅಡಿಯೊಳಗೆ ಬರುವ 5 ವರ್ಷಗಳ ಕಾಲ ಹತ್ತಿ ಉತ್ಪಾದನೆ ಹೆಚ್ಚಳ ಮಾಡುವುದಕ್ಕೆ ರೈತರಿಗೆ ವೈಜ್ಞಾನಿಕ ಮತ್ತು ತಾಂತ್ರಿಕ ನೆರವು ನೀಡಲಾಗ್ತದೆ. ಉತ್ಪಾದನೆ ಹೆಚ್ಚಳದಿಂದ ರೈತರ ಆದಾಯ ವೃದ್ಧಿಯ ಜೊತೆಗೆ ಉದ್ಯಮಕ್ಕೆ ಅಗತ್ಯವಾದಂತಹ ಗುಣಮಟ್ಟದ ಹತ್ತಿ ಲಭ್ಯತೆ ಖಚಿತ ಆಗಬಹುದು ಅಂತೇಳಿ ಸರ್ಕಾರದ ಅಂಬೋಣಾಗಿದೆ. ಇನ್ನು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ರೈತರಿಗೆ ಒಳ್ಳೆ ತಳಿಯ ಬೀಜಗಳು ಬೇಕು, ಹೆಚ್ಚು ಇಳುವರಿ ನೀಡುವಂತಹ ಬೀಜಗಳು ಬೇಕು, ಮತ್ತು ನಿಸರ್ಗದ ಜೊತೆಗೆ ಪೈಪೋಟಿ ಮಾಡಿ ವಾತಾವರಣದ ವೈಪರೀತ್ಯಗಳನ್ನು ಎದುರಿಸಿ, ಕೀಟ ರೋಗಗಳನ್ನು ಎದುರಿಸಿ ಬೆಳೆಯುವಂತಹ ಮತ್ತು ಹೆಚ್ಚಿನ ಇಳುವರಿ ಕೊಡುವಂತಹ ತಳಿಗಳ ಲಭ್ಯತೆ ಇರಬೇಕಾಗ್ತದೆ. ಅಂತಹ ತಳಿಗಳಿಗಾಗಿ ನಮ್ಮ ರೈತರು ಯಾವತ್ತೂ ಕಾಯ್ತಾ ಇರ್ತಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಒಂದು ವಿಶೇಷ ಯೋಜನೆಯನ್ನ ಹಾಕೊಂಡದ. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನೊಳಗೆ ಸುಧಾರಿಸಿದ ಬೀಜಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸ್ತಾ ಇದೆ. ಸಂಶೋಧನಾ ವ್ಯವಸ್ಥೆಯ ಬಲ, ಹೆಚ್ಚಿನ ಇಳುವರಿ ಕೊಡುವಂತಹ, ಕೀಟಗಳ ಕಾಟದಿಂದ ರಕ್ಷಣೆ ನೀಡುವಂತಹ, ಹವಾಮಾನ ವೈಪರೀತ್ಯ ತಡೆಯುವ 100 ಕೃಷಿ ಬೆಳೆಗಳ ಅಭಿವೃದ್ಧಿ ಮಾಡುವುದಕ್ಕೆ ಗುರಿಯನ್ನ ರೂಪಿಸಿದೆ ಅಂತೇಳಿ ಹೇಳಬಹುದು. ಇದರಿಂದ ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅನುಕೂಲಗಳು ಕಲ್ಪಿಸಿದಂಗ ಆಗ್ತದೆ. ಹೆಂಗ ಬೀಜ ಇರ್ತದ ಹಂಗ ನಮಗ ಇಳುವರಿ ಇರ್ತದ ಅನ್ನೋದು ನಾವು ಎಲ್ಲರೂ ತಿಳ್ಕೊಳ್ಬೇಕು. ಬೀಜದಂತೆ ಬೆಳೆ ಅಂತೇನ್ ನಾವು ಕರಿತಾ ಇದ್ದೀವಿ. ಹಂಗ ಬೀಜ ಸತ್ವಯುತವಾಗಿ ಇತ್ತು ಅಂತಂದ್ರ, ಒಳ್ಳೇದಿತ್ತು ಅಂತಂದ್ರ, ಅಂಥ ಬೀಜಗಳಿಂದ ಹೆಚ್ಚಿನ ಇಳುವರಿಯನ್ನ ನಾವು ಯಾವಾಗ್ಲೂ ನಿರೀಕ್ಷೆ ಮಾಡಬಹುದು. ಇನ್ನು ಈ ಸಲದ ಬಜೆಟ್ನೊಳಗೆ ಅರಣ್ಯ ಇಲಾಖೆಗೆ 3,125 ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಲಾಗಿದೆ. ಇದು ಕಳೆದ ಸಾಲಿಗೆ ಹೋಲಿಸಿದ್ರೆ 9% ಹೆಚ್ಚಿನ ಅನುದಾನ ಅಂತೇಳಿ ಹೇಳಬಹುದು. ಇದರ ಅಡಿಯೊಳಗೆ ಅರಣ್ಯದ ವಿಸ್ತರಣೆ, ಕಾಡ್ಗಿಚ್ಚು ತಡೆ, ಕಾಡುಗಳ ಸಂರಕ್ಷಣೆಯನ್ನ ಮಾಡುವ ಹಸಿರು ಭಾರತ ರಾಷ್ಟೀಯ ಮಿಷನ್ಗೆ 220 ಕೋಟಿ ರೂಪಾಯಿ ನಿಗದಿ ಮಾಡಲಾಗಿದೆ. ರಾಷ್ಟೀಯ ಸಂಪನ್ಮೂಲ ಮತ್ತು ಪರಿಸರ ವಲಯಗಳ ರಕ್ಷಣೆಗೆ 50 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಲಾಗಿದೆ. ಇನ್ನು ಅರಣ್ಯ ರಕ್ಷಣೆಗೆ ಮೀಸಲಿರಿಸಿರುವಂತಹ ಅನುದಾನ 3 ಪಟ್ಟು ವೃದ್ಧಿಯಾಗಿ 21 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದರ ಜೊತೆಗೆ ಜಲಚರಗಳ ಸಂರಕ್ಷಣೆಗೆ 35 ಕೋಟಿ ರೂಪಾಯಿ, ಹುಲಿ ಮತ್ತು ಆನೆ ಸಂರಕ್ಷಣೆ ಯೋಜನೆಗೆ 290 ಕೋಟಿ ರೂಪಾಯಿಗಳ ಅನುದಾನವನ್ನು ಬಜೆಟ್ನೊಳಗೆ ಘೋಷಣೆ ಮಾಡಲಾಗಿದೆ. ಇದು ಈ ಸಲದ ಕೇಂದ್ರದ ಬಜೆಟ್ನ ಒಂದು ಪಕ್ಷಿನೋಟ. ಅದ್ಮೇರೆ ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ವರ್ಷಾ ವರ್ಷ ಮುಂಗಡ ಪತ್ರವನ್ನ ತಯಾರು ಮಾಡಿ ಅದರ ಪ್ರಕಾರ ಯೋಜನೆಗಳನ್ನು ರೂಪಿಸ್ತಾವ, ಅನುಷ್ಠಾನಕ್ಕೆ ತರ್ತಾವ. ಅದೇ ರೀತಿಯಾಗಿ ತಾವು ಕೂಡ ತಮ್ಮ ಕೃಷಿ ಬಜೆಟ್ ಅನ್ನ ಮಾಡಿಕೊಳ್ಬೇಕು, ಮುಂದಿನ ಹಂಗಾಮಿಗೆ ನಾವು ಯಾವ ರೀತಿ ತಯಾರಾಗಬೇಕು ಅನ್ನೋದನ್ನ ತಾವು ನೀಲಿ ನಕ್ಷೆ ಮಾಡಿಕೊಂಡು ಯಾವ್ಯಾವ ಬಾಬ್ತುಗಳಿಗೆ ಎಷ್ಟು ಖರ್ಚಾಗ್ತದ ಮತ್ತು ಅದನ್ನ ನಾವು ಎಲ್ಲಿ ಕಡಿತಗೊಳಿಸಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು, ಯೋಜನೆ ಮಾಡಬೇಕು. ಇಂಥ ಯೋಜಿತ ಕಾರ್ಯಗಳಿಂದ ನಮ್ಮ ರೈತರ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗೋದ್ರೊಳಗೆ ಯಾವುದೇ ಸಂಶಯ ಇಲ್ಲ. ಅದಕ್ಕೆ ಈ ಬಜೆಟ್ ಮಂಡನೆ ಅನ್ನುವಂಥದ್ದು ನಮಗೆ ಸ್ಫೂರ್ತಿ ಆಗಬೇಕು. ನಮ್ಮ ಕುಟುಂಬದ ಬಜೆಟ್ ಅನ್ನ ನಾವು ಮಾಡಿ ಅದರ ಪ್ರಕಾರನೇ ನಾವು ನಡ್ಕೊಳ್ಬೇಕು, ಅದರ ಪ್ರಕಾರನೇ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರಬೇಕು. ಈಗ ನೀವು ಯೋಜನೆ ಮಾಡಿದ್ರಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಕೆಲಸಗಳು ಸರಳವಾಗಿ ಸಾಂಗವಾಗಿ ನೆರವೇರುವುದಕ್ಕೆ ಸಾಧ್ಯ ಆಗ್ತದಂದ್ರೆ ತಮಗೆ ಯೋಚನೆ ಮಾಡೋದಕ್ಕೆ ಸಾಕಷ್ಟು ಸಮಯ ಸಿಗ್ತದೆ. ಒಂದು ತಳಿ ಬೇಕಾಯ್ತು ಅಂತಂದ್ರೆ ಅದು ನಮಗೆ ಎಲ್ಲಿ ಸಿಗ್ತದೆ ಅನ್ನುವಂತಹ ಮಾಹಿತಿಯನ್ನ ಹಿಡ್ಕೊಂಡು ಅದನ್ನ ನಮ್ಮ ಹೊಲಕ್ಕೆ ತರೋ ತನಕ ನಾವೇನು ಕೆಲಸಗಳನ್ನ ಮಾಡಬೇಕಾಗ್ಯದ, ಆ ಎಲ್ಲ ಕೆಲಸಗಳು ಸುಗಮವಾಗಿ ಸುಲಲಿತವಾಗಿ ಸಕಾಲಕ್ಕೆ ಆಗ್ತದ ಅನ್ನೋದನ್ನ ಗಮನಿಸಬೇಕು. ಅದಕ್ಕೆ ಯೋಜನೆ ಅನ್ನೋದು ಬಹಳ ಮುಖ್ಯ. ಅದ್ಮೇಲೆ ಭಾರತೀಯ ಹವಾಮಾನ ಇಲಾಖೆಯವರು ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ತಿಳಿಸಿದ್ದಾರೆ. ಬರುವ ದಿನಗಳಲ್ಲಿ ಯಾವ ರೀತಿ ವಾತಾವರಣ ಇರಬಹುದಾಗ್ಯದ ಅನ್ನೋದ್ರ ಬಗ್ಗೆ, ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿ ವಾತಾವರಣ ಇರಬಹುದು ಇಡೀ ದೇಶ ತುಂಬ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲದ. ಈಗ ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗುವಂತಹ ಒಂದು ಸಂದರ್ಭ, ಕಳೆದ ಒಂದೆರಡು ದಿವಸಗಳಿಂದ ನಾವು ನೋಡ್ತಾ ಇದ್ದೀವಿ ಬಿಸಿಲು ಸ್ವಲ್ಪ ಏರ್ತಾ ಇದೆ ಅನ್ನುವಂತಹ ಒಂದು ಭಾವನೆ ನಮಗೆ ಬರ್ತಾ ಇದೆ. ಅದೇ ಮಾತನ್ನ ಭಾರತೀಯ ಹವಾಮಾನ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ. ಈ ಸಲ ಅಂದ್ರೆ ಫೆಬ್ರವರಿ ಒಳಗ ಕನಿಷ್ಠ ತಾಪಮಾನ ಇರಬಹುದು, ಗರಿಷ್ಠ ತಾಪಮಾನ ಇರಬಹುದು, ಇವು ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚೇ ಇರ್ತದ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಬೇಸಿಗೆ ಸ್ವಲ್ಪ ಜಲ್ದಿ ಜಲ್ದಿನೆ ಶುರು ಆಗ್ತಾ ಇದೆ ಅನ್ನೋದ್ರ ಒಂದು ಸೂಚನೆ ಇದು. ಕನಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಿಗೆ ಇರ್ತದ ಬಹುತೇಕ ನಮ್ಮ ದೇಶದೊಳಗ, ಆದ್ರೆ ಒಂದೆರಡು ಭಾಗಗಳು ಮಾತ್ರ ಸಾಮಾನ್ಯವಾದಂತಹ ಕನಿಷ್ಠ ತಾಪಮಾನವನ್ನ ಹೊಂದಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವಾಯುವ್ಯ ಭಾಗ ಮತ್ತ ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ಸಾಮಾನ್ಯ ಕನಿಷ್ಠ ತಾಪಮಾನ ಇರಬಹುದು, ಉಳಿದಂಗ ಇಡೀ ದೇಶದೊಳಗ ಕನಿಷ್ಠ ತಾಪಮಾನ ಏನದ ಅದು ಸಾಮಾನ್ಯಕ್ಕಿಂತ ಹೆಚ್ಚಿಗೆ ಇರಬಹುದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗರಿಷ್ಠ ತಾಪಮಾನದ ಬಗ್ಗೆ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಬಹುತೇಕ ದೇಶದೊಳಗ ಗರಿಷ್ಠ ತಾಪಮಾನ ಏನದ ಅದು ಸಾಮಾನ್ಯಕ್ಕಿಂತ ಹೆಚ್ಚಿಗೆ ಇರಬಹುದಾಗ್ಯದ ಅಥವಾ ಸಾಮಾನ್ಯವಾಗಿ ಇರಬಹುದಾಗ್ಯದ. ಕೆಲವು ಪ್ರದೇಶಗಳು ಅಂದ್ರೆ ಪಶ್ಚಿಮ ಮಧ್ಯ ಭಾರತ ಮತ್ತ ದಕ್ಷಿಣ ಭಾರತದ ದಕ್ಷಿಣ ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ತಾಪಮಾನ ಇರಬಹುದಾಗಿದೆ, ಅಂದ್ರೆ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಕಡಿಮೆ ಇರಬಹುದಾಗಿದೆ ಅನ್ನುವಂತಹ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಇದು ಉಷ್ಣತೆಗೆ ಸಂಬಂಧಪಟ್ಟಂತದ್ದಾಯ್ತು. ಒಟ್ಟಾರೆಯಾಗಿ ಉಷ್ಣತೆ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಸಲ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಉಷ್ಣತಾಮಾನ ಸ್ವಲ್ಪ ಹೆಚ್ಚಿಗೆ ಇರ್ತದ ಅನ್ನುವಂತಹ ಮಾತು. ಅದನ್ನೇ ನಾವು ನಮ್ಮ ಜಿಲ್ಲೆಗಳಲ್ಲಿ ನೋಡೋದಾಯ್ತಪ್ಪ ಅಂತಂದ್ರೆ ಅದನ್ನು ಕೂಡ ನಾನು ಹೇಳ್ತೀನಿ ತಮಗ. ಸ್ವಲ್ಪ ಹೆಚ್ಚಿನ ಉಷ್ಣತೆಯನ್ನ ಈ ವಾರ ನಾವು ನೋಡಬಹುದಾಗಿದೆ. ಇನ್ನ ಅಕಾಲಿಕ ಮಳೆಗಳ ಬಗ್ಗೆ ಹೇಳೋದಾಯ್ತಪ್ಪ ಅಂತಂದ್ರೆ ಇಡೀ ದೇಶದೊಳಗ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯ ಪ್ರಮಾಣ ಈ ತಿಂಗಳಲ್ಲಿ ಇರಬಹುದಾಗಿದೆ. ಆದರೂ ಕೂಡ ವಾಯುವ್ಯ ಮತ್ತು ದಕ್ಷಿಣ ಭಾರತದ ದಕ್ಷಿಣ ಭಾಗಗಳಲ್ಲಿ ಸಾಮಾನ್ಯವಾದಂತಹ ಮಳೆ ಈ ಅವಧಿಯೊಳಗೆ ಎಷ್ಟು ಬರಬೇಕು ಅಷ್ಟು ಬರ್ತದೆ ಅನ್ನುವಂತಹ ಒಂದು ಮಾತನ್ನ ಭಾರತೀಯ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದಂತಹ ವಿಚಾರ ಇಲಾಖೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಾನು ತಮಗೆ ಎರಡು ವಿದ್ಯಮಾನಗಳ ಬಗ್ಗೆ ಅವಾಗ ಅವಾಗ ಹೇಳ್ತಾ ಇರ್ತೀನಿ. ಒಂದು ಎಲ್ನಿನೋ ಅನ್ನುವಂತಹ ಒಂದು ವಿದ್ಯಮಾನ, ಆಮೇಲೆ ಇನ್ನೊಂದು ಲಾನಿನಾ ಅನ್ನುವಂತಹ ಒಂದು ವಿದ್ಯಮಾನ. ಎಲ್ನಿನೋ ವಿದ್ಯಮಾನ ಏನಪ್ಪಾ ಅಂತಂದ್ರೆ ಅದು ಉಷ್ಣ ನೀರಿನ ಪ್ರವಾಹ ಪೆಸಿಫಿಕ್ ಮಹಾಸಾಗರದೊಳಗ. ಲಾನಿನಾ ಅನ್ನುವಂಥದ್ದು ತಂಪು ನೀರಿನ ಪ್ರವಾಹ. ಇವು ಎರಡರ ಪ್ರಭಾವದಿಂದಾಗಿ ವಾತಾವರಣದ ಮೇಲೆ ಬಹಳಷ್ಟು ಪ್ರಭಾವ ಬೀರಿ ನಮ್ಮಲ್ಲಿ ಮಳೆಯಾಗುವುದು ಮಳೆ ಆಗದೇ ಇರುವುದನ್ನ ನಿರ್ಧಾರ ಮಾಡುವಂತಹ ಪ್ರವಾಹಗಳು ಅಂತೇಳಿ ಹೇಳಬಹುದು. ಯಾವು? ಎಲ್ನಿನೋ ಮತ್ತು ಲಾನಿನಾಗಳು. ಎಲ್ನಿನೋ ಬಂತು ಅಂತಂದ್ರೆ ನಮ್ಮಲ್ಲಿ ಮಳೆ ಆಗುವುದಿಲ್ಲ, ಯಾಕಂತಂದ್ರೆ ಬಿಸಿ ನೀರಿನ ಪ್ರವಾಹ ಪೆಸಿಫಿಕ್ ಮಹಾಸಾಗರದೊಳಗ ಚಲಿಸ್ತಾ ಇರ್ತದೆ, ಅದರ ಪ್ರಭಾವದಿಂದಾಗಿ ನಮ್ಮಲ್ಲಿ ಮಳೆ ಆಗುವುದಿಲ್ಲ. ಹಿಂಗಾಗಿ ನಾವು 2023 ಈ ಒಂದು ಪ್ರಭಾವವನ್ನ ದಟ್ಟವಾಗಿ ಅನುಭವಿಸಿದ್ದೀವಿ, ಬರಗಾಲದಂತಹ ಪರಿಸ್ಥಿತಿಯನ್ನ ನಾವು ನೋಡಿದ್ದೀವಿ. ಯಾವಾಗ ಲಾನಿನ ಬರ್ತದ ಆ ಸಮಯದೊಳಗ ನಮ್ಮಲ್ಲಿ ಮಳೆ ಚಲೋತ್ನೆಗೆ ಆಗ್ತದ, ಒಳ್ಳೆ ವಾತಾವರಣ ಇರ್ತದ, ಮಳೆ ಬೆಳೆ ಸಮೃದ್ಧವಾಗಿ ಇರುವಂತಹ ಒಂದು ಸನ್ನಿವೇಶ ಆ ಟೈಮ್ನೊಳಗ ನಿರ್ಮಾಣ ಆಗ್ತದೆ. ಕಳೆದ ಹಂಗಾಮಿನೊಳಗ ಲಾನಿನ ಬಗ್ಗೆ ಧನಾತ್ಮಕವಾದಂತಹ ಒಂದು ವಿಚಾರವನ್ನ ಇಲಾಖೆಯವರು ಹೇಳಿದ್ರು. ಅದೇ ರೀತಿಯಾಗಿ ಲಾನಿನಾ ಅನ್ನುವಂತಹ ಏನು ವಿದ್ಯಮಾನ ಇದೆ, ಅದು ಸದ್ಯದ ಮಟ್ಟಿಗೆ ಪೆಸಿಫಿಕ್ ಮಹಾಸಾಗರದೊಳಗೆ, ಶಾಂತ ಮಹಾಸಾಗರದೊಳಗೆ ಈಗ ದುರ್ಬಲವಾಗಿರುವಂತಹ ಒಂದು ಹಂತದೊಳಗದ. ಈ ದುರ್ಬಲ ಲಾನಿನ ಬರುವ ಏಪ್ರಿಲ್ ತನಕನೂ ಇದೇ ರೀತಿಯಾಗಿ ಮುಂದುವರಿಯುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರ ನಂತರ ಏನ್ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ತಮಗೆ ಕಾಲಕಾಲಕ್ಕೆ ಮಾಹಿತಿ ನೀಡ್ತಾ ಇರ್ತೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಫೆಬ್ರವರಿ 5 ಬರುವ ಮಂಗಳವಾರ ಫೆಬ್ರವರಿ 11 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ನಾನು ತಮಗ ಒಂದು ಸೂಚನೆಯನ್ನ ಕೊಟ್ಟುಬಿಟ್ಟಿದ್ದೀನಿ, ಬರುವ ವಾರ ಕೂಡ ಶುಭ್ರವಾದಂತಹ ಬಿಸಿಲಿನ ವಾತಾವರಣ ಇರುತ್ತದ. ನಿಮ್ಮ ಕೊಯ್ಲೋತ್ತರ ಚಟುವಟಿಕೆಗಳಿಗೆ ಮತ್ತ ನೀವು ಏನು ಮುಂದಿನ ದಿನಗಳಲ್ಲಿ ಯೋಜನೆ ಮಾಡಬೇಕು ಅನ್ನುವಂತಹ ವಿಚಾರಗಳ ಅದಾವ, ಅಂಥ ವಿಚಾರಗಳಿಗೆ ಈಗ ಸೂಕ್ತವಾದಂತಹ ಸಮಯ ಅಂತ ಹೇಳಬಹುದು. ಕಳೆದ 2-3 ವಾರಗಳಿಂದ ಒಳ್ಳೆ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ, ಶುಭ್ರ ಬಿಸಿಲಿನ ಒಣ ವಾತಾವರಣ. ಅದೇ ವಾತಾವರಣ ಈ ವಾರ ಕೂಡ ಮುಂದುವರಿತದ ಅನ್ನುವಂತಹ ಒಂದು ಸೂಚನೆ ಅದ. ಮಳೆಯಾಗುವಂತಹ ಸಾಧ್ಯತೆಗಳು 10% ಅಂದ್ರ ಬಹುತೇಕ ಮಳೆ ಆಗುವುದಿಲ್ಲ, ಅದರ ಬಗ್ಗೆ ನಾವೇನು ಚಿಂತೆ ಮಾಡೋದು ಬೇಡ. ಈಗಂತೂ ಅಂತಹ ಸೂಚನೆಗಳಿಲ್ಲ, ಒಳ್ಳೆ ಶುಭ್ರವಾದಂತಹ ಬಿಸಿಲಿನ ವಾತಾವರಣ ಇರ್ತದ. ಒಂದು ವಿಚಾರವನ್ನ ಗಮನಿಸಬೇಕು, ಬೇಸಿಗೆ ಶುರುವಾಗ್ತಾ ಇರುವಂತಹ ಒಂದು ಅನುಭವ ಈ ವಾರದೊಳಗೆ ನಮಗೆ ಆಗ್ತದ. ಗರಿಷ್ಠ ತಾಪಮಾನ 34-35 ಡಿಗ್ರಿ ಸೆಲ್ಸಿಯಸ್ ತನಕ ಸಾಮಾನ್ಯವಾಗಿ ಅಂದ್ರೆ ಸರಾಸರಿಯಾಗಿ ಇರಬಹುದಾಗಿದೆ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕನಿಷ್ಠ ತಾಪಮಾನದೊಳಗೂ ಸಹಿತ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಕೆಲವೊಂದು ಕಡೆ 21 ಆಗಬಹುದು, ಕೆಲವೊಂದು ಕಡೆ 22 ಆಗಬಹುದು. ಸರಾಸರಿ ಅಂತಂದ್ರೆ 19-20 ಡಿಗ್ರಿ ಸೆಲ್ಸಿಯಸ್ ತನಕ ಕನಿಷ್ಠ ತಾಪಮಾನ ಏರಬಹುದಾಗಿದೆ. ಹೀಗಾಗಿ ಈ ವಾರ ಸ್ವಲ್ಪ ಬಿಸಿಲಿನ ಚುರುಕು ನಮಗ ಮುಟ್ಟಲಿದೆ, ಬಿಸಿಲಿನ ತಾಪ ಸ್ವಲ್ಪ ನಮಗೂ ಕೂಡ ಅನುಭವಕ್ಕೆ ಬರುತ್ತದೆ. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದರೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಅದರ ಜೊತೆಗೆ ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ಈ ಕಾರ್ಯಕ್ರಮವನ್ನು ಕೇಳೋದ್ರ ಕಡೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಇನ್ನೂ ಅನೇಕ ಆಪ್ಗಳದಾವ, ಆ ಆಪ್ಗಳನ್ನ ತಾವು ತಮ್ಮ ಮೊಬೈಲ್ಗಳಲ್ಲಿ ಸಂಗ್ರಹ ಮಾಡಿಟ್ಟುಕೊಂಡು ಬಳಸೋದ್ರ ಕಡೆ ಗಮನ ಹರಿಸಿದ್ರೆ ತಮ್ಮ ದಿನನಿತ್ಯದ ಏನು ಕೃಷಿ ಚಟುವಟಿಕೆಗಳದಾವ ಅವು ಭಾರ ಆಗುವುದಿಲ್ಲ, ಮತ್ತ ಯಾವ ಕಾಲಕ್ಕೆ ನಾವು ಏನು ಕೆಲಸ ಮಾಡಬೇಕಾಗಿದೆ ಅಂತ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗ್ತಾವ. ಅದಕ್ಕೆ ಡಿಜಿಟಲ್ ಸೌಲಭ್ಯದ ಅನುಕೂಲತೆಗಳನ್ನ ನಾವು ಪಡ್ಕೊಳ್ಬೇಕಾಗಿದೆ. ಈ ನಿಟ್ಟಿನೊಳಗೆ ತಾವು ವಿಚಾರ ಮಾಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಅದರ ಜೊತೆಗೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು ಇದನ್ನ ನಾವು ಯಾವತ್ತೂ ಮರಿಬಾರದು. ನೈಸರ್ಗಿಕ ಸಂಪನ್ಮೂಲಗಳು ಮಣ್ಣು ಮತ್ತು ನೀರು, ಈ ಎರಡನ್ನೂ ನಾವು ಸೂಕ್ತವಾಗಿ ಬಳಸಿಕೊಂಡು ಅವು ವ್ಯರ್ಥ ಆಗಿ ಹೋಗಲಾರದಂಗ ಕಾಪಾಡಿಕೊಳ್ಬೇಕಾಗಿದೆ. ಯಾಕಪ್ಪ ಅಂತಂದ್ರ ನೀರು ನಮಗ ಮಳೆಯ ರೂಪದೊಳಗೆ ಸಿಗ್ತದ, ಮಳೆ ನಿಂತ ಮೇಲೆ ನೀರು ನಾವು ಸಂಗ್ರಹ ಮಾಡಿದ್ರೆ ಮಾತ್ರ ನಮಗೆ ಸಿಗ್ತದ, ಇಲ್ಲಂತಂದ್ರ ನಾವು ಬಹಳಷ್ಟು ಪರಿತಾಪ ಪಡಬೇಕಾಗ್ತದೆ. ಅದೇ ರೀತಿಯಾಗಿ ಮಣ್ಣು ಕೂಡ, ಮಣ್ಣು ಬಹಳ ಅಮೂಲ್ಯವಾದಂತಹ ಒಂದು ಪದಾರ್ಥ, ನಮ್ಮ ಜೀವಕ್ಕೆ ಜೀವನಕ್ಕೆ ಅದೇ ಆಧಾರ. ಮೇಲಿನ ಒಂದು 6 ಮಣ್ಣೇನದ ಅದು ಜೀವಂತವಾಗಿರುವಂತಹ ಒಂದು ಪದಾರ್ಥ. ಆ ಜೀವಂತ ಪದಾರ್ಥ ಅಕಸ್ಮಾತ್ ಸವಕಳಿಯಾಗಿ ಹೋಯಿತು ಅಂತಂದ್ರ ನಿಮಗ 1000 ಅಂತಹ ಮಣ್ಣು ಸಿಗುವುದು ದುರ್ಲಭ ಆಗಿಬಿಡ್ತದೆ. 1 ಮಣ್ಣು ತಯಾರಾಗುವುದಕ್ಕೆ 1000 ವರ್ಷಗಳು ಬೇಕಾಗ್ತವ. ಆದ್ರೆ ಒಂದೇ ಒಂದು ಮಳೆಗೆ ನಾವು ಸಂಪೂರ್ಣವಾಗಿ ಅದನ್ನ ಕಳ್ಕೊಳ್ಳುವಂತಹ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗ್ತದ. ಅದಕ್ಕೆ ಈ ಎಚ್ಚರ ನಮ್ಮಲ್ಲಿ ಇರಬೇಕಾಗ್ತದ, ಮಣ್ಣಿನ ಬಗ್ಗೆ, ನೀರಿನ ಬಗ್ಗೆ. ಅದಕ್ಕೆ ನಮಗೆ ಯಾವಾಗ ಮಳೆ ಬರ್ತದ ಅವಾಗ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆ, ಯಾವಾಗ ನಮ್ಮ ಬೆಳೆಗಳಿಗೆ ನೀರು ಬೇಕಾಗ್ತದ ಅಂತಹ ಸಂದರ್ಭದೊಳಗೆ ನಮ್ಮಲ್ಲಿ ನೀರಿತ್ತು ಅಂತಂದ್ರ ಇಳುವರಿಯಲ್ಲಿ ಕೂಡ ನಮಗ ಯಾವುದೇ ತೊಂದರೆ ಆಗಂಗಿಲ್ಲ. ಅದಕ್ಕೆ ಈ ವಿಚಾರಗಳ ಕಡೆಗೆ ತಾವು ಸೂಕ್ತ ಗಮನ ಹರಿಸ್ತೀರಿ ಅಂಥೇಳಿ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ

ನಂದನಂದರ ಭಾಗ್ಯದ ಬಂಡಿ. ಗಂಡನಂದರ ಭಾಗ್ಯದ ಬಂಡಿ ಕುಲದೇವರೆಂದು ತಿಳಿಪಗಳೇ, ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ, ಕುಂಕುಮವ ಹಚ್ಚಿಕೊಳ್ಳಮ್ಮ. ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ, ಕುಂಕುಮವ ಹಚ್ಚಿಕೊಳ್ಳಮ್ಮ. ಮಹಾತ್ಮನೆಂಬೋ ಯುವತಿ ದರಸಿ, ಮಹಾತ್ಮನೆಂಬೋ ಯುವತಿ ದರಸಿ ಅದರ ಬಿಯಲಿ ಕುಂಕುಮ ದರಸಿ. ಅದರ ಮೇಲೆ ಕುಂಕುಮ ದರಸಿ ಭಾಗ್ಯ ಎಂಬೋ ಭಂಡಾರ ದರಸಿ. ಭಾಗ್ಯ ಎಂಬೋ ಭಂಡಾರ ದರಸಿ ಗುರುಪಾದ ಸೇವೆ ಎಂದು. ಗುರುಪಾದ ಸೇವೆ ಎಂದು ಕುಂಕುಮವ ನಿನ್ನ ಹಣೆಯ ಮೇಲೆ, ಕುಂಕುಮವ ಹಚ್ಚಿಕೊಳ್ಳಮ್ಮ. ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ, ಕುಂಕುಮವ ಹಚ್ಚಿಕೊಳ್ಳಮ್ಮ. ಹಾಲ ಹಣೆಯ ಮೇಲೆ ಇರಿಬ್ಯಾದ ಮಗಳೇ, ಕುಂಕುಮವ ಹಚ್ಚಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ, ಕುಂಕುಮವ ಹಚ್ಚಿಕೊಳ್ಳಮ್ಮ. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಚೌಡ್ಕಿ ಪದ. ಧರಣಿ ಒಳಗಮ್ಮ ಕರುಣೆಯಲ್ಲಮ್ಮ, ಸರಿಯ ಗಾಳಿನ ಧರಣಿ ಒಳಗಮ್ಮ ಕರುಣೆಯಲ್ಲಮ್ಮ. ಏನು ಹೇಳಲಿ ನಿನ್ನ ಕೌತುಕವ, ಏನು ಹೇಳಲಿ ನಿನ್ನ ಕೌತುಕವ, ನೀ ಮಾರಿಯಲ್ಲಿ ತುಂಬಿದೊಳಗಿರಿ ಏಕರಿಂಬವ. ನಾದಿಯಲ್ಲಿ ತಿಮ್ಮಿದೊಳಗಿರಿ ಏಕರಿಂಬವ, ನಾದಿಯುಳ್ಳವರಾದ ಮೂವರ ಸೆರೆಗಳಲ್ಲೇ ಗೆಳೆದ ತೊಗಳನ್ನು ಮಾನ ಕಾರ್ಯ ಅವರಿಗಿತ್ತು, ಮಾನ ಕಾರ್ಯ ಮಾನವಿತ್ತು. ಮಾನ ಕಾರ್ಯ ಅವರಿಗಿತ್ತು, ಮಾನ ಕಾರ್ಯ ಮಾನವಿತ್ತು. ಸರಿಯ ಗಾಡಿನ ಧರಣಿ ಒಳಗಮ್ಮ ಕರುಣೆಯಲ್ಲಮ್ಮ, ಜಿವರಗಮ್ಮ ಕರುಣೆಯಲ್ಲಮ್ಮ. ಪ್ರಥಮ ಕೃತಯುಗದಲ್ಲಿ ಪರಶಿವನಿಗೆ ನೀ ಸತಿಯಾಗಿ, ಪ್ರಥಮ ಕೃತಯುಗದಲ್ಲಿ ಪರಶಿವನಿಗೆ ನೀ ಸತಿಯಾಗಿ, ನಿನ್ನಿತ್ಯ ಮೆರಗೆ ರಜಿತ ಗಿರಿಯೊಳಗೆ, ಕುತುಕ ಮನುಗಳಿಗೆ ಬರವ ಪ್ರಾಣ ಹತವ ಮಾಡಿದೆ. ಕುತುಕ ಮದುಕೈಗೆ ಬರವ ಪ್ರಾಣ ಹತವ ಮಾಡಿದೆ. ಸರಿಯ ಗಾಳಿನ ಧರಣಿ ಒಳಗಮ್ಮ ಕರುಣೆಯಲ್ಲಮ್ಮ, ಸರಿಯ ಗಾಳಿನ ಧರಣಿ ಒಳಗಮ್ಮ ಕರುಣೆಯಲ್ಲಮ್ಮ. ಕಲಿತ್ರಾಯುಗದಲ್ಲಿ ಭೂಮಿಯನ್ನು ಜನಸಿ ರಾಘವನ ಸ್ತ್ರೀಯನಸಿ ರಾಘವನ ಸ್ತ್ರೀಯನಸಿ ಕೋಟಿ ಬಯಲು ಕೂಡಿಕೊಂಡ ಸೇತು ಬಂದರ ಗಟ್ಟಿ ಕಲಹಕ್ಕೆ